ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ. ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಹೌದು ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ರೈತ ಬಾಂಧವರೇ, ಟೊಮ್ಯಾಟೊ ಕೃಷಿಯ ಅನುಭವಗಳು ಈ ಕುರಿತು ಇದೀಗ ಚಳ್ಳಕೆರೆ ತಾಲೂಕು ನೇರ್ಲಗುಂಟೆಯ ಕೃಷಿಕ ಪಿ ರಾಜಣ್ಣ ಅವರೊಂದಿಗೆ ಸಂದರ್ಶನ ಕೇಳೋಣ, ಬನ್ನಿ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಿ ರಾಜಣ್ಣ ಅಂತ ರೈತರು, ನೇರ್ಲಗುಂಟೆ ರೈತರು ಈಗ ನಮ್ಮ ಜೊತೆಗಿದ್ದಾರೆ. ಅವರು ಟೊಮೆಟೊ ಬೆಳೀತಾ ಇದ್ದಾರೆ. ಇವತ್ತು ಅವರ ಒಂದು ಅನುಭವಗಳನ್ನು ಕೇಳೋಣ. ಈ ಯಾವ ರೀತಿ ಬೆಳೀತಾರೆ, ಎಷ್ಟು ಎಕರೆಯಲ್ಲಿ ಬೆಳೆದರೆ, ಅಂದರೆ ಏನೇನು ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸ್ತಾರೆ, ಅದ್ರ ಬಗ್ಗೆ ಅವರಿಂದನೇ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ರಾಜಣ್ಣ ಅವರಿಗೆ. ನಮಸ್ತೆ ಸರ್. ರಾಜಣ್ಣ ಅವರೇ, ತಾವು ಎಷ್ಟು ವರ್ಷದಿಂದ ಈ ಕೃಷಿಯಲ್ಲಿ ತೊಡಗಿಕೊಂಡ್ರಿ? ಸರ್, ನಾವು 20 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಈಗ ಇತ್ತೀಚೆಗೆ ಒಂದು 2-3 ವರ್ಷದಿಂದ ತಮಟೆ ಹಾಕಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಷ್ಟಿದೆ ನಿಮ್ಮದು ಹೊಲ? ನಮ್ಮದು ನೀರಾವರಿ ಒಂದು 22 ಎಕರೆ ಇದೆ ಸರ್. ಇವಾಗ ತಮಟೆ ಹಾಕಿರೋದು 3 ಎಕರೆ. ಈಗ 22 ಎಕರೆ ಇದರಲ್ಲಿ ಏನೇನು ಬೆಳೆಗಳನ್ನು ಹಾಕಿದ್ದಾರ ಸರ್? ಒಂದು 6 ಎಕರೆ ಅಡಿಕೆ ಹಾಕಿದ್ದೀವಿ ಸರ್, ಒಂದು 6 ಎಕರೆ ಮೆಕ್ಕೆಜೋಳ ಹಾಕಿದ್ದೀವಿ, ಒಂದು 3 ಎಕರೆ ಇದು ರಾಗಿ ಹಾಕಿದ್ದೀವಿ, ಸ್ವಲ್ಪ ಬೀಜ ಧೂಳೆಗಡ್ಡೆ ಹಾಕಿದ್ದೀವಿ. ಇವಾಗ ಟೊಮೆಟೊ ಕ್ರಾಪು 3 ಎಕರೆ ರೆಡಿ ಇದೆ ಸರ್. ಈರುಳ್ಳಿನ ತರಕಾರಿ ಬೆಳೆ ಜೊತೆಗೆ ಟೊಮೆಟೊನ ತರಕಾರಿ ಬೆಳೆ ಹೆಂಗಿದೆ ರೇಟ್ ಈಗ ಸರ್? ಭಾಳ ಕಡಿಮೆ ಇದೆ ಸರ್. ರೈತರದ್ದು ಹೇಳಬಾರ್ದು ಸರ್. ಒಂದು ಬಾಕ್ಸು 15 ಕೆಜಿ ಇರ್ತದೆ ಸರ್. 15 ಕೆಜಿಗೆ ಬಿಡಿಸೋಕ್ಕೆ ಹೆಣ್ಮಕ್ಳಿಗೆ ಕೂಲಿ 200 ರೂಪಾಯಿ, ಮತ್ತು ಇವಾಗೆಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜು, ಕೋಲಾರ ಹೋಗ್ಬೇಕು, ಮತ್ತು ಇಲ್ಲಿ ಚಳ್ಕೆರೆ ಹತ್ರ ಒಂದು ಇದೆ ಸರ್ ನಮ್ಮ ಹತ್ರನೂ, ಅಲ್ಲಿನೂ ಕಳಿಸಿದರೆ ಒಂದು ಬಾಕ್ಸ್ ಏನಿದ್ರೆ 50-70 ರೂಪಾಯಿ ಅಂತಾರೆ ಸರ್. ನಮಗೆ ಕರ್ಕೊಂಬಂದಿರೋ ಲೇಬರ್ಸಿಗೆ ಆಗಲ್ಲ ಸರ್, ಬಿಡಿಸರಿಗೆ ಹೊತ್ಕರ್ಸಿ ಟ್ರಾವೆಲಿಂಗ್ ಚಾರ್ಜ್ ಆಗಲ್ಲ ಸರ್. ಏನನ್ನು ಒಂದು 300 ರೂಪಾಯಿ ಆದರೂ ಸಿಕ್ಕಿದರೆ ನಾವು ರೈತರಿಗೆ ಒಂದು ಎಕರೆಗೆ 1-2 ಲಕ್ಷ ಲಾಭ ಪಡಿಬೋದು ಸರ್. ಅಂಥದ್ದು ಏನು ಸರ್, ಅಲ್ಲಿ ಹಾಕಿರೋ ಬಂಡವಾಳನೂ ಬರೋಕ್ಕಾಗಲ್ಲ ಸರ್. ಈಗ ನೀವು 1 ಎಕರೆಯಲ್ಲಿ ಟೊಮೆಟೊ ಬೆಳಿಬೇಕಂದ್ರೆ ನಿಮಗೆ ಅಂದಾಜು ಎಷ್ಟು ಖರ್ಚು ಬರುತ್ತೆ ಸರ್? 1 ಎಕರೆಗೆ ಏನಿಲ್ಲ ಅಂತಂದ್ರೂ 1.5 ಲಕ್ಷ ಅಂತ ಬರ್ತದೆ ಸರ್. ಕಟ್ಟಿಗೆ, ದಾರ ಆ ಕಟ್ಟೋದು, ಮತ್ತು ಔಷಧಗಳು ಸಿಂಪಡಣೆ ಮಾಡೋದು, ಮತ್ತು ಈ ಟೈಪ್ ಎಲ್ಲ ಪ್ರತಿಯೊಂದಕ್ಕೂ ಮೆಡಿಸಿನ್ ಬಿಡ್ಬೇಕಲ್ಲ ಸರ್. ಟೈಮ್ ಟು ಟೈಮು ಸಾಲಿ ಬಲ್ಲ ಅವೆಲ್ಲ ಕೊಟ್ರೇ ಅವಧಿ ಒಳಗೆ ನಾವು ಪಿಕಪ್ ಮಾಡ್ಕೊಬೋದು ಸರ್. ಇಲ್ಲ ಅಂದರೆ ಅದು ಬೆಳವಣಿಗೆ ಬರೋಲ್ಲ ಸರ್, ಇಳುವರಿನೂ ಬರೋಲ್ಲ. ನಾವು ಒಂದು ಸ್ವಲ್ಪ ಹೆಚ್ಚಿಗೆ ಇಳುವರಿ ಮಾಡ್ಕೊಂತಿದ್ದೀವಿ ಸರ್. ಅದಕ್ಕೆ ತಕ್ಕಂಥ ಪ್ರತಿಫಲ ನಮಗೆ ದೊರೀತಾ ಇಲ್ಲ ಮಾರ್ಕೆಟ್ನ ರೇಟು. ಟೊಮೆಟೊ ಎಷ್ಟು ದಿನದ ಬೆಳೆ? 75-85 ದಿವಸ ಒಳಗೆ ಬರ್ತದೆ ಸರ್. ನಾಟಿ ಮಾಡಿ ಒಂದು 60-70 ದಿವಸಕ್ಕೆ ಶ್ಯಾಂಪಲಿಗೆ ಬಂದುಬಿಡ್ತದೆ ಸರ್. ನೀವು ನಾಟಿ ಮಾಡೋಕ್ಕಿಂತ ಮೊದಲು ಭೂಮಿ ಎಲ್ಲ ತಯಾರು ಮಾಡ್ಕೋಬೇಕು. ಅದಿಲ್ಲ ಅಂದರೆ ಟ್ಯಾಕ್ಟ್ರಿ ಓಡಿಸೋದು, ಆಮೇಲೆ ಅದು ಗೊಬ್ಬರ ಹಾಕೋದು, ಇದೆಲ್ಲ ಏನೇನು ಮಾಡ್ತೀರ ಸರ್? ಸ್ಟಾರ್ಟಿಂಗು ಎಲ್ಲ ಅದ ಮಾಡ್ತೀವಿ ಸರ್. ಬೇಸಾಯ ಎಲ್ಲ ಟಿಲ್ಲರ್ ಹೊಡೆದು, ಒಂದು 2-3 ಸಲ ಟಿಲ್ಲರ್ ಹೊಡೆದು ಗೊಬ್ಬರ ಚೆಲ್ಲಿ, ಕೋಳಿ ಗೊಬ್ಬರನಾದರೂ ತರ್ತೀವಿ, ಕೊಟ್ಟಿಗೆ ಗೊಬ್ಬರ ಇದ್ದರೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಅವೆಲ್ಲ ನಾ ಹಾಕಿದ್ಮೇಲೆ ಅದ ಮಾಡಿ ಬೋದೊಡಿಸಿದ್ಮೇಲೆ ಸಸಿ 20-25 ದಿವಸದ ಒಳಗೆ ನಾವು ಅಲ್ಲಿ ಪ್ಯಾಕೆಟ್ ಸಸಿ ತರ್ತೀವಿ ಸರ್. ಒಂದು ಸಸಿ 1.10 ರೂಪಾಯಿ ಬೀಳ್ತದೆ ಸರ್. 1.10 ರೂಪಾಯಿ ಬಿದ್ದರೆ ನಾವೊಂದು 3 ಎಕರೆಗೆ 1 ಎಕರೆಗೆ ಏನಿಲ್ಲ ಅಂದರೆ 6,500-7,000 ತನಕ ಬೀಳ್ತದೆ ಸರ್. 3 ಎಕರೆಗೆ ಅಂದರೆ 21,000 ಸಸಿ ತಂದು ನಾಟಿ ಮಾಡಿದೆ ಸರ್. ಅದು ಆದಮೇಲೆ ತಕ್ಷಣ ನಾವೊಂದು ಒಂದೇ ವಾರ ಆದ ತಕ್ಷಣ ನಾವು ಔಷಧ ಸಿಂಪಡಣೆ ಮಾಡ್ತೀವಿ ಸರ್. ಎಲ್ಲ ಸರ್ ಟ್ರಂಚ್ ಮಾಡಿಸ್ತೀವಿ ಸರ್. ಅದು ಮುಗಿದ ಮೇಲೆ ತಿರ್ಗಿ ವಾರಕ್ಕೆ ಒಂದಿಟ್ಟು ಸಾಲಿಬಲ್ ಬಿಡ್ತಾನೆ ಇರ್ಬೇಕು ಸರ್. ಮತ್ತೆ ಔಷಧ ಸಿಂಪಡಣೆ ಮಾಡ್ಬೇಕು ಸರ್. ರಾಜಣ್ಣ ಅವರೇ, ಮೊದಲು ಈ ಟೊಮೆಟೊ ಆಗಲಿ, ಇಲ್ಲ ಈರುಳ್ಳಿ ಆಗಲಿ, ಇಲ್ಲ ಮೆಣಸಿನಕಾಯಿ ಆಗಲಿ ಬೆಳಿಬೇಕಾದ್ರೆ ನಮ್ಮ ರೈತರು ಸಸಿನ ತಾವೇ ತಯಾರು ಮಾಡ್ಕೊಂತಿದ್ರು, ಈಗ ಯಾಕೆ ಒಂದು ಅಭ್ಯಾಸ ಬಿಟ್ಟಿದ್ದಾರೆ ಅಂತ ಹೇಳ್ತೀರಾ? ಸರ್, ನಮ್ಮ ಕಡೆ ಸಸಿ ಸರಿಯಾಗಿ ನಾವು ಮಾಡಲ್ಲ ಸರ್. ಅವರಾದರೆ ಎಲ್ಲ ಅವ್ರಿಗೆ ನೆಟ್ಟಿರ್ತತೆ, ಶೇಡ್ ಆಗ್ದಂಗೆ, ಬಿಸಿಲು ಜಾಸ್ತಿ ಏನಿಲ್ದಂಗೆ, ನೀರಿಂದು ಟೈಮು ಟೈಮು ಎಲ್ಲನೂ ಒಂದು ಸ್ವಲ್ಪ ಲಘುವಾಗಿ ಎಲ್ಲ ಏನಾಗಿ ಮಾಡ್ತಾರೆ ಸರ್. ನಾವು ರೈತಾಪಿಗಳಂದರೆ ಸಸಿ ಹಾಕಿದ ಮೇಲೆ ಅದಕ್ಕೆ ನೀರು ಬಿಡೋದು, ಅದು ಬೇಗ ಬೆಳವಣಿಗೆ ಬರೋಲ್ಲ. ಅದರಲ್ಲಿದ್ದ ನಾವು ರೆಡಿಮೇಡ್ ಸಸಿನೇ ತರ್ತೀವಿ ಸರ್. ರೆಡಿಮೇಡ್ ತರೋದೇ ಒಳ್ಳೇದು ಅಂತ ಹೇಳ್ತೀರಾ? ನಾವು ತಯಾರು ಮಾಡ್ಕೊಬೋದು ಸರ್. ಆದರೆ ಇವಾಗ ಎಲ್ಲ ಎಲ್ಲಿ ರೈತಾಪಿಗಳೆಂಬುದು ಅವರು ಅಲ್ಲೇ ನರ್ಸರಿಯಾಗ ಮಾಡಿರೋದನ್ನ ಸಸಿನ ತಂದು ಒಂದು ರೂಪಾಯಿ 10 ಪೈಸೆ ಬೀಳ್ತದೆ ಸರ್. ಒಂದು ಸಸಿ 10-25 ದಿವಸ ಆಗಿರ್ತದೆ ಸರ್. ಆ ಸಸಿ ತಂದು ನಾಟಿ ಮಾಡ್ತೀವಿ ಸರ್. ನಾವು ನಾಟಿ ಮಾಡಿದ ಮೇಲೆ ಒಂದು 75 ದಿವಸ ಆಗ್ಬೇಕು ಸರ್. ಮಿನಿಮಮ್ 3 ತಿಂಗಳು ಬೇಕಾಗುತ್ತೆ. 3 ತಿಂಗಳು ಬೇಕಾಗ್ತದೆ ಸರ್. 90 ದಿವಸದೊಳಗೆ ನಾವು ಕಳಿಸ್ಬೋದು ಸರ್. ಇಳುವರಿ ಬಂದಂಗೆಲ್ಲ ಬಾಕ್ಸ್ ಒಂದು ಸ್ವಲ್ಪ ಹೆಚ್ಚಿಗೆ ಆಗ್ತದೆ ಸರ್. ಒಳ್ಳೆ ಇಳುವರಿ ತಂದುಕೊಂಡ್ರೆ ನಮಗೆ ಅನುಕೂಲ ಆಗ್ತದೆ. ಈಗಿನ ರೇಟ್ಗಳಿಗೆ 60-70 ರೂಪಾಯಿ ಅಂದರೆ ಏನಾಗಲ್ಲ ಸರ್. 300 ರೂಪಾಯಿ ಆದರೆ ಆಗ್ಬೇಕು ಸರ್ ಬಾಕ್ಸ್ ಕನಿಷ್ಠ. ಅಂದರು ಒಬ್ಬ ರೈತಾಪಿದ ಹಾಕಿರೋದು ಅಲ್ಲಿಗೆ ಅಲ್ಲಿಗೆ ಆಗ್ಬೇಕಂದ್ರೆ 300 ರೂಪಾಯಿ ಆಗ್ಬೇಕು ಸರ್. ಈಗ ಒಳ್ಳೆ ಇಳುವರಿ ಬರಬೇಕು ಅಂದರೆ ಏನು ಮಾಡ್ತೀರಾ ಸರ್? ನಾವು ಇವಾಗೆಲ್ಲ ಇದು ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಸರ್. ಸ್ಟಾರ್ಟಿಂಗ್ ಅದ ಮಾಡಬೇಕಾದ್ರೆ ಬೇಸಾಯಕ್ಕೆ ನಾವು ಗೊಬ್ಬರ ಹಾಕ್ತೀವಿ ಸರ್. ಆಮೇಲೆ ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನೇ ಕೊಡ್ತೀವಿ ಸರ್. ವಾರಕ್ಕೊಂದು ಸಲ ಕೊಡಲೇಬೇಕಾಗ್ತದೆ ಸರ್. ಈಗ ರಾಸಾಯನಿಕ ಜಾಸ್ತಿ ನೀವು ಬಳಸಿದಂಗಲ್ಲ, ಆದರೆ ಖರ್ಚೆಲ್ಲ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಮ ಖರ್ಚುನು ಜಾಸ್ತಿ ಆಗುತ್ತೆ. ಇಳುವರಿ ಬಂದರೂ ನಿಮಗೆ ರೇಟ್ ಸಿಗದಿದ್ರೆ ನಿಮಗೆ ಲಾಸ್ ಆಗುತ್ತಲ್ಲ? ಹೌದು ಸರ್. ಒಂದು ಸಿಂಪಡಣೆ ಮಾಡೋಕ್ಕೆ ಒಬ್ಬ ಕೂಲಿ ಆಳಿಗೆ 350-400 ರೂಪಾಯಿ ಕೊಡಬೇಕಾಗ್ತದೆ ಸರ್. 400 ರೂಪಾಯಿ ಕೊಡಬೇಕಂತಂದರೆ ತಿರ್ಗ ಮತ್ತೆ ಅವ್ರ ಜೊತೆಗೆ ಒಬ್ಬರು ಹೆಲ್ಪರ್ ಬೇಕಾಗ್ತದೆ ಸರ್. ಇಬ್ಬರು ಬೇಕಾಗ್ತಾರೆ. ಅವರಿಬ್ಬರಿಗೂ ಒಂದು 700-800 ರೂಪಾಯಿ ಕೂಲಿ ಆಗ್ತದೆ ಸರ್ ಒಂದು ದಿವಸಕ್ಕೆ. ತಿರ್ಗಿ ಔಷಧ ಒಂದು ಎಕರೆಗೆ ಏನಿಲ್ಲ ಅಂತ ಒಂದು ಸಲ ತಂದರೆ 2,000 ಲೆಕ್ಕಕ್ಕೆ ಆಗ್ತದೆ ಸರ್. 3 ಎಕರೆಗೆ ಅಂದರೆ 6,000. ವಾರಕ್ಕೆ 6,000 ರೂಪಾಯಿ ಹಾಕಿದರೆ ತಿರ್ಗಿ ಲಾಸ್ಟ್ ನಮಗೆಲ್ಲ 1.5-2 ಲಕ್ಷ ಒಂದು ಎಕರೆಗೆ ಆದರೆ ನಾವು ಬೆಳೆದಿರೋದು ಬರೀ 60-70 ಸಾವಿರ ಆಗಲ್ಲ ಸರ್. ಮತ್ತೆ ಲಾಸ್ ಮಾಡ್ಕೊಂಡು ಯಾಕೆ ಬೆಳಿಬೇಕಂತ? ಆದರೂ ಮಾಡ್ಬೇಕಲ್ಲ ಸರ್. ನಮ್ಗೆ ಟೈಮ್ಗೆ ರೇಟ್ ಸಿಗ್ತದೆಂಬುದಕ್ಕೋಸ್ಕರ ನಾವು ಮಾಡಲೇಬೇಕಾಗುತ್ತೆ ಸರ್. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಸರ್. ಮಾರ್ಕೆಟಿನ ದರ ಕಡಿಮೆ ಆದಾಗ ನಾವು ಏನು ಮಾಡೋಕ್ಕಾಗಲ್ಲ ಸರ್. ಈಗ ನಮ್ಮ ರೈತರು ಒಂದು ಏನು ಮಾಡ್ತಾರಂದರೆ, ಅವಾಗೋ ಒಂದು ಸರಿ ಈರುಳ್ಳಿ ಇರ್ಬೋದು ಇಲ್ಲ ಟೊಮೆಟೊ ಇರ್ಬೋದು ಯಾವುದೇ ಒಂದು ತರಕಾರಿ ಇರ್ಬೋದು, ಎಲ್ಲೇ ಒಂದು ಕಡೆ 50 ರೂಪಾಯಿ KG 60 ರೂಪಾಯಿ KG ಚೆನ್ನಾಗೈತೆ ಅಂದ ಕೂಡಲೇ, ಯಾರೋ ಒಬ್ರು ಬೆಳೀತಾರೆ ಅವರು ಅವರಿಗೆ ಲಾಭ ಸಿಕ್ತಂದ ಕೂಡಲೇ ಏನು ಮಾಡ್ತಾರೆ, ಎಲ್ಲರೂ ಅದನ್ನೇ ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದೇ ನಮ್ಮಲ್ಲಿ ಆಗ್ತಿರೋ ಒಂದು ಬಹಳ ಅಂದರೆ ನಮಗೆ ಮಾಹಿತಿ ಇಲ್ಲದಂಗೆ ನಮ್ಮದು ಒಂದು ಮಾಹಿತಿ ಕೊರತೆ ಆಗುತ್ತೆ. ಯಾವುದು ಬೆಳೆದರೆ ನಮಗೆ ಯಾವ ಟೈಮಿಗೆ ಬರುತ್ತೆ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ಚೆನ್ನಾಗಿ ಅನ್ನೋದು. ನೀವೇನು ಹೇಳ್ತೀರಾ ಸರ್? ಮಾಹಿತಿ ಬೇಕೇ ಬೇಕಾಗ್ತದೆ ಸರ್. ನಾವು ಹೋಗ್ಬೇಕಾದ್ರೆ ರಾಸಾಯನಿಕ ಗೊಬ್ಬರದಾಗ ಅವರು ಡಾಕ್ಟ್ರ್ ಯಾರನ್ನೋ ಒಬ್ರು ಇರ್ತಾರಲ್ಲ ಸರ್, ಅವ್ರ ಸಲಹೆ ಸೂಚನೆ ತಗೊಂಡು ಬಂದು ನಾವು ರೈತರುಗಳು ಭಯಪಟ್ಟು ನಾವು ಆದ್ರೂ ಆ ಟೈಪ್ ಮಾಡ್ತಾ ಇದ್ದೀವಿ ಸರ್. ಮಾಡ್ತಾ ಇದ್ರೆ ಸಾಧ್ಯವಾದಷ್ಟು ಇಳುವರಿ ಅದು ತರಕ್ಕೆ ನಾವು ಪ್ರಯತ್ನ ಮಾಡಿಬಿಡ್ತೀವಿ ಸರ್. ಆದರೆ ರೇಟ್ ಮಾರ್ಕೆಟಿನ ರೇಟ್ ದರ ಇರಲ್ಲ ಸರ್, ಭಾಳ ಕಡಿಮೆ ಸರ್. ಅದರಲ್ಲಿದ್ದ ಹಾಕೋದೇ ಬೇಡ ಅನಿಸ್ತತ. ಆದರೂ ಅನ್ ಸೀಸನ್ನಾಗಿ ಯಾವಾಗಲೂ ಒಂದು ಟೈಮು ಮಾರ್ಕೆಟ್ನಾಗ ಒಂದು ಸ್ವಲ್ಪ ರೈಸ್ ಮಾಡ್ತಾರಲ್ಲ, ಆವಾಗ ಈ 300 ಹೋಯ್ತು 400 ಹೋಯ್ತು ಅಂತ ಅಂದ್ಬಿಟ್ರೆ ನಾವು ಆಸೆ ಪಟ್ಟು ಮತ್ತು ಈ ಬೆಳೆ ಆದರೂ ಹೋಗೋಣ, ಇದ್ರಾಗೆ ಲಾಸ್ ಆಗೈತೆ, ಶೇಂಗಾ ನೀರುಳ್ಳಿದ್ರಾಗೆ ತಮಟದ್ರಾಗೆ ಆದರೂ ಹೋಗೋಣ ಅಂದಾಗ ಅದನ್ನು ಖರ್ಚು ವೆಚ್ಚ ಎಲ್ಲ ಮಾಡಿ ಇಷ್ಟೆಲ್ಲ ಪ್ರಯತ್ನ ಮಾಡಿರ್ತೀವಿ, ಆದರೆ ನಮ್ಗೆ ಮಾಡಿರೋ ಪ್ರತಿಫಲ ಸಿಗಲ್ಲ ಸರ್. ನೀವು ಬೆಳೆದಿರತಕ್ಕಂಥ ತರಕಾರಿನೇ ನಿಮಗೆ ಒಂದು ಬಾಕ್ಸಿಗೆ 50 ರೂಪಾಯಿ ಸಿಗಲ್ಲ ಅಂತ ಹೇಳ್ತೀರಿ, ಆದರೆ ಅದೇ ಒಂದು ಬಾಕ್ಸಿಗೆ ಅಲ್ಲಿ KG 20-30 ರಂಗೆ ಮಾರ್ಕೆಟ್ನಲ್ಲಿ ಮಾರ್ತಿರ್ತಾರೆ ರೀಟೇಲಲ್ಲಿ, ಲಾಭ ಯಾರಿಗೆ ಆಯ್ತನ್ನಂಗೆ? ಮಧ್ಯವರ್ತಿಗಳಿಗೆ ಸರ್. ಬೆಳೆಯರಿಗೂ ಇಲ್ಲ, ತಗೊಂಬರ್ಗೂ ಅನುಕೂಲ ಆಗಲ್ಲ. ಮಧ್ಯವರ್ತರು ಮಾರಾಟ ಮಾಡ್ತಾರಲ್ಲ, ಅವ್ರದ್ದು ಎಲ್ಲ ಆಗ್ತದೆ ಸರ್. ರೈತಾಪಿ ನಿಜವಾದ ಬೆಂಬಲ ಬೆಲೆ ಸಿಗದೇ ಇಲ್ಲ ಸರ್, ಸಿಗದೆ ಕಡಿಮೆ ಸರ್, ಭಾಳ ಕಡಿಮೆ ಸರ್. ಒಂದು ಕ್ಷಣ ಆ ಟೈಪು ಒಂದು ವಾರ ಮಾಡ್ತಾರೆ, ನಾವೆಲ್ಲ ಮೊರೆ ಹೋಗಿಬಿಡ್ತೀವಿ. ಆದರೆ ಮುಂದಿಂದು ನಮ್ಮದು ಬೆಳೆ ಬರೋ ಟೈಮ್ಗೆ ಸರಿಯಾದ ಬೆಲೆ ಸಿಗಲ್ಲ ಸರ್. ಅದು ಸರ್ಕಾರದವರು ಆ ನಿಗದಿ ಆ ಸೀಸನ್ಗೋಸ್ಕರ ಯಾವಾಗಾದರೂ ಆ ಬೆಲೆಗೆ ಬೆಂಬಲವಾಗಿ ಇದ್ದರೆ ಇಷ್ಟು ಅಂತ ಫಿಕ್ಸ್ ಮಾಡಿದ್ರೆ ನಮಗೆ ಮಾಡೋಕ್ಕೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಬೆಳೆಯೋಕ್ಕೂ ಆದ್ಯತೆ ಆಗ್ತದೆ ಸರ್. ಈಗ ಇತ್ತೀಚೆಗೆ ಮೊನ್ನೆ ಬಜೆಟ್ನಲ್ಲೇ ಹೇಳಿದರು ಅಂದರೆ ರಾಸಾಯನಿಕಗಳನ್ನು ಕಡಿಮೆ ಮಾಡಿ ಸಾವಯವ ಪದ್ಧತಿಯಲ್ಲಿ ಅದನ್ನು ನಾವು ಬೆಳೆ ಬೆಳೆಯೋದನ್ನು ನಾವು ಪ್ರೋತ್ಸಾಹ ಮಾಡ್ತೀವಿ ಅಂತಂತೇಳಿ. ಈಗ ನೀವು ಹೇಳಿದರೆ ಸಾಕಷ್ಟು ರಾಸಾಯನಿಕಗಳನ್ನು ನಾವು ಬಳಸ್ತಿದ್ದೀವಿ ಅಂತಂತೇಳಿ, ಅದರಲ್ಲಿ ನಾವು ಜನರೇ ಊಟ ಮಾಡೋಂಥದ್ದನ್ನು ನಾವು ರಾಸಾಯನಿಕ ಆದಷ್ಟು ಕಡಿಮೆ ಮಾಡಬೇಕನ್ನೋದು ಎಲ್ಲರ ಉದ್ದೇಶ. ನೀವು ಈ ರೀತಿ ಏನಾದರೂ ಪ್ರಯತ್ನ ಮಾಡ್ತೀರಾ? ಮಾಡ್ಬೋದು ಸರ್. ಅಂದರೆ ಇವಾಗ ತಾತ್ಕಾಲಿಕಿಗೆ ಆ ಗೊಬ್ಬರಗಳು ತಂದು ರಾಸಾಯನಿಕ ಗೊಬ್ಬರಗಳು ನಾವು ಮಾಡಿದ್ರೇ ಬೇಗ ಬರ್ತದೆ ಸರ್. ನಮ್ಮ ಕೊಟ್ಟಿಗೆ ಗೊಬ್ಬರ ಹೊಲ ಆಗಿ ಮಾಡ್ಬೋದು ಸರ್. ಆದರೆ ಇವಾಗ ದನ ಕರುಗಳು ಕಟ್ಕೊಂಬೋದು ಮೇವು ಅದೆಲ್ಲ ಭಾಳ ಕಷ್ಟ ಆಗ್ತದೆ ಸರ್. ಅದರಲ್ಲಿದ್ದ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡೋದು ಕಡಿಮೆ ಸರ್. ಎಲ್ಲ ರಾಸಾಯನಿಕ ಗೊಬ್ಬರಗಳಿಗೆ ಮೊರೆ ಹೋಗಿಬಿಡ್ತದೆ ಸರ್. ಆದರೂ ರಿಯಾಯಿತಿ ಇದೆ ಗೊಬ್ಬರದ್ದು ಇಷ್ಟು ಕಡಿಮೆ ಅಂತಾರೆ. ರೈತನಿಗೆ ಯಾವ ಲೆಕ್ಕನೂ ಅಲ್ಲ ಸರ್. ಅದು ಇವಾಗ ಒಂದು ಡಿ ಎ ಪಿ ಪ್ಯಾಕೆಟು 2,000 ರೂಪಾಯಿ ತಗೊಂತಾರೆ. ಅದು ತಂದು ನಾವು ಹಾಕಿ ಮಾಡಿದರೆ ಅದರ ಪ್ರತಿಫಲ ಆಗೋಲ್ಲ ಸರ್. ಏನಿಲ್ಲ ಅಂದರೆ 2-2.5 ಲಕ್ಷ ತನಕ ಒಂದು ಎಕರೆಗೆ ಬಂದರೆ 3 ಲಕ್ಷ ತನಕ ನಾವು ಬೆಳೆಯೋದು 1 ಲಕ್ಷ ಸಿಗಲ್ಲ ಸರ್. ಈಗ ನಾವು ರಾಸಾಯನಿಕ ಬಳಸೋದು ಕಡಿಮೆ ಮಾಡಿದ್ರೆ ನಮ್ಮ ಖರ್ಚು ಕಡಿಮೆ ಆಗುತ್ತೆ ಅಂತೇಳಿ ಅಧಿಕಾರಿಗಳು ಹೇಳ್ತಾರೆ, ವಿಜ್ಞಾನಿಗಳು ಹೇಳ್ತಾರೆ. ಆದಷ್ಟು ಎಷ್ಟು ಬೇಕೋ ಅಷ್ಟೇ ಬಳಸಿ. ನಮಗೆ ರೈತರು ಕೆಲವರು ಏನು ಮಾಡ್ತಾರಂದರೆ ಅದು ಅವಶ್ಯಕತೆಗಿಂತ ಹೆಚ್ಚು, ಅವಶ್ಯಕತೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಡಬಲ್ ಆಗಿ ಹಾಕ್ತಾರೆ. ಅದೇ ನಮಗೆ ತೊಂದರೆ ಆಗ್ತಿರೋದಂತ ಹೇಳ್ತಿದ್ದಾರೆ ಸರ್. ನಾವು ಕೃಷಿ ಇಲಾಖೆಯ ಅಧಿಕಾರಿಗಳು ಸಂಪರ್ಕ ಮಾಡ್ತೀವಲ್ಲ ಸರ್, ಅವ್ರು ನಾವು ಮತ್ತು ಮೆಡಿಸಿನ್ನಾಗೆ ಅವರು ಡಾಕ್ಟ್ರೇಟ್ ಇರ್ತಾರೆ, ಅವ್ರ ಪ್ರಕಾರನೇ ಹೋಗ್ತೀವಿ ಸರ್. ನಾವು ಒಂದೊಂದು ಸಲ ಎಲ್ಲ ಅವ್ರ ಮಾರ್ಗದರ್ಶನ ತಗೊಂಡು ನಾವು ಮಾಡ್ತೀವಿ ಸರ್. ಆದರೂ ಬೆಲೆ ಸಿಗಲ್ಲ ಸರ್. ಆವಾಗ ಮತ್ತು ರಾಸಾಯನಿಕಗಳಿಗೂ ನಮ್ಮ ಮರೆ ಹೋದದ್ದು ಪ್ರತಿಫಲ ಆಗಲ್ಲ, ಕೊಟ್ಟಿಗೆ ಗೊಬ್ಬರ ಆದಾಗಲೂ ಪ್ರತಿಫಲ ಆಗಲ್ಲ ಸರ್. ಒಂದೊಂದಿಟ್ಟು ಅವೆರಡೂ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಸರ್ ಟೈಮ್ ಬಂದರೆ. ಇವಾಗ 10 ಎಕರೆ ಮಾಡೋದಕ್ಕೆ 3 ಎಕರೆಗಾದರೂ ರಾಸಾಯನಿಕ ಗೊಬ್ಬರ ಬಿಟ್ಟು ಇದು ಮಾಡೋಣ ಅಂತ ಅದನ್ನ ಪ್ರಯತ್ನ ಮಾಡಿದ್ರು. ಆದರೆ ಇವಾಗ ಸಿಗೋ ವಾತಾವರಣದಾಗ ಕೊಟ್ಟಿಗೆ ಗೊಬ್ಬರ ಮಾಡೋದು ಕಡಿಮೆ ಸರ್. ದನ ಕರುಗಳು ಕಟ್ಕೊಂಬೋದು, ಸ್ವಲ್ಪ ನೋಡ್ಕೊಂಬೋ ವ್ಯಕ್ತಿಗಳು ಸಿಗೋದು, ಮೇವು ನಮ್ಮ ಕಡೆ ಎಲ್ಲ ಅಡವಿ ಕಡಿಮೆ ಆಗ್ತದೆ. ಅದರಲ್ಲಿದ್ದ ಎಲ್ಲನೂ ಸ್ವಲ್ಪ ಕಷ್ಟ ಅದರಲ್ಲಿದ್ದ ನಾವು ರಾಸಾಯನಿಕ ಗೊಬ್ಬರಗಳಿಗೆ ಮೊರೆ ಹೋಗಿಬಿಡ್ತೀವಿ. ಈಗ ನೀವು ಮನೆಯಲ್ಲಿ ತರಕಾರಿ ಬಳಸ್ತಾರಲ್ಲ, ಎಲ್ಲಿಂದ ತರ್ತಾರೆ ಮತ್ತೆ ಸರ್? ನಾವು ನಮ್ಮ ಮನೆ ಬಳಕೆಗೆ ಒಂದು ಸ್ವಲ್ಪ ಹಾಕ್ಕೊಬೋದು ಸರ್. ಪ್ರತಿಯೊಂದಕ್ಕೂ ನಾವು ಹೊರಗಡೆ ಮಾರ್ಕೆಟ್ನಾಗ ತರಲೇಬೇಕಾಗ್ತದೆ ಸರ್. ತರಬೇಕಾದ್ರೆ ನಾವು ಬೆಳೆಯೋದಕ್ಕಿಂತ 2 ಪಟ್ಟು ಹೆಚ್ಚಿಗೆ ನಾವು ತಗೊಂಬರ್ಬೇಕಾಗ್ತದೆ ಸರ್. ರೇಟ್ ಕೊಟ್ಟು ಅವ್ರಿಗೆ ಸಿಗ್ತದೆ ಸರ್, ನಮಗೆ ಸಿಗಲ್ಲ. ನಾವು ಬೆಳೆಯಬೇಕಾದ್ರೆ ಕಡಿಮೆ ತಗೊಂತಾರೆ, ನಮ್ಮ ಅವ್ರದ್ದು ಕೊಡಬೇಕಾದ್ರೆ ಹೆಚ್ಚಿಗೆ ಮಾಡಿಕೊಡ್ತಾರೆ ಸರ್. ಅಲ್ಲ ಈಗ ರಾಸಾಯನಿಕ ಬಳಸಿರ್ತಾರಲ್ಲ, ಮತ್ತು ನಿಮಗೇನು ಅನಿಸಲ್ವ ಅವಾಗ ಸರ್? ಅನಿಸ್ತದೆ ಸರ್. ಆದರೆ ಮತ್ತೆ ಮಾಮೂಲು ಜನರಲಾಗೆ ಮತ್ತೆ ಎಲ್ಲ ನಡೆಸ ನಾವು ನಮ್ಮ ಮನೆ ಕುಟುಂಬಕ್ಕೆ ಬೇಕಾದಂಥ ಸಪ್ರೇಟಾಗಿ ಎಲ್ಲ ತರಕಾರಿ ಹಾಕ್ಕೊಂತೀವಿ ಸರ್. ಅದ್ರ ಮೇಲೆ ಪಟ್ಟಾಗ ಮತ್ತೆ ಮಾರ್ಕೆಟ್ಗೆ ಹೋಗ್ತೀವಿ ಸರ್. ಮತ್ತೆ ಅಲ್ಲಿ ಏನು ರೈತರು ತಂದು ಕೊಟ್ಟಿರ್ತಾರೆ ಮಾರ್ತಾರೆ, ಆ ಮಾರಾಟದ ನಾವು ತಗೊಂಬಂದು ಉಪಯೋಗಿಸ್ಕೊಂತೀವಿ ಸರ್ ಮನೆ ಬಳಕೆ. ಯಾಕಂದರೆ ನಾವು ತಿನ್ನೋದನ್ನು ಈಗ ಮನುಷ್ಯರು ತಿನ್ನೋದನ್ನು ನಾನೇ ತಿನ್ನಲಿ ನೀವೇ ತಿನ್ನಲಿ, ಈಗ ನಾವು ರಾಸಾಯನಿಕಗಳನ್ನ ತಿಂತಿದ್ದೀವಿ ಅಂದಾಗ ಮುಂದೆ ನಮ್ಮ ಆರೋಗ್ಯಗಳು ಹೆಂಗೆ ಉಳಿತವೆ ಅನ್ನೋದು ಸರ್. ನಾವು ನೋಡಿದ ಕಣ್ಣಾರೆ ನಾವು ಮಾಡಿರೋದು ಪ್ರಯತ್ನ ನೋಡಿರೋದು ನೋಡಿದ್ರೆ ಆ ಮೆಡಿಸಿನ್ನು ಅಷ್ಟು ತಾನಿಕು ಅವಧಿ ಇದು ಸಿಂಪಡಣೆ ಮಾಡ್ತೀವಲ್ಲ, ನಾವು ಅದನ್ನ ಊಟನೇ ಮಾಡಬಾರ್ದು ಸರ್. ಒಂಥರ ನೋಡಿದ್ರೆ ಊಟನೇ ಮಾಡೋಕ್ಕಾಗಲ್ಲ, ಅಷ್ಟು ಔಷಧ ಹೊಡಿತೇವೆ ಸರ್. ಆ ಕೆಮಿಕಲ್ಸು ಎಲ್ಲ ನೋಡಿದ್ರೆ ನಾವು ಊಟನೇ ಮಾಡಬಾರ್ದು ಆ ತರಕಾರಿ, ಆದರೂ ಅನಿವಾರ್ಯ. ಮತ್ತು ಮಾಮೂಲು ಮಾರ್ಕೆಟ್ನಾಗೆ ಬಂದಿಟ್ಟಿಗೆ ಅದು ಸಿಂಪಡಣೆ ಮಾಡಿರೋದೆ ಅದು ಇದೇ ಅದು ಅಂಬೋದು ಸುಮ್ಮನೆ ತಗೊಂಬಂದು ಯೂಸ್ ಮಾಡ್ತೀವಿ ಸರ್. ಯಾವ್ದು ಚೆನ್ನಾಗಿ ಕಾಣುತ್ತೋ ಅದನ್ನೇ ತಗೊಂಡ್ಬರ್ತೀವಿ ಸರ್. ಯಾವ್ದು ಚೆನ್ನಾಗಿ ಕಾಣಿಸ್ತದೆ ತಗೊಂಡ್ಬರ್ತೀವಿ. ಮತ್ತು ನಾವು ಹೊಡೆದಿರೋದು ನಾವೇ ನೋಡಿರ್ತೀವಿ ಅಲ್ಲ ಸರ್. ಆ ರಾಸಾಯನಿಕ ಗೊಬ್ಬರಗಳು ಸಿಂಪಡಣೆ ಮಾಡಿರೋದು ನೋಡಿದ್ರೆ ತರಕಾರಿ ಊಟನೇ ಮಾಡಬಾರ್ದು ಸರ್. ಬೆಳವಣಿಗೆಗಳು ರೋಗಗಳು ಏನು ಎಷ್ಟು ಭಾಳ ಕಷ್ಟ ಸರ್. ಆರೋಗ್ಯ ಭಾಳ ಅದಗತಿಗೆ ಬಂದುಬಿಡ್ತದೆ ಸರ್. ತರಕಾರಿ ಇರ್ಬೋದು, ಹಣ್ಣುಗಳಿರ್ಬೋದು, ಯಾವುದೇ ಇರ್ಬೋದು, ಯಾವುದೇ ಒಂದು ತರಕಾರಿ ಹಣ್ಣಾಗಲಿ ನಮ್ಮ ಸುತ್ತಮುತ್ತ ನಮ್ಮ ನೆರೆಹೊರೆ ಹೊಲಗಳಲ್ಲಿ ಬೆಳೆಯೋದು ಅವೆಲ್ಲ ನೋಡಿದ್ರೆ ಆ ಸಿಂಪಡಣೆ ಮಾಡೋದು ನೋಡಿದ್ರೆ ಈ ಬದನೆಕಾಯಿ ಅವೆಲ್ಲ ನೋಡಿದ್ರೆ ಮೆಡಿಸಿನ್ ಹೊಡೆದಿದ್ಮೇಲೆ ಅವಳ ಕಂಟ್ರೋಲ್ ಆಗೋಲ್ಲ ಸರ್. ಅಷ್ಟು ಮೆಡಿಸಿನ್ ಆಗ್ತೀವಿ ಸರ್. ಅವನ್ನೇ ತಂದು ತೊಳ್ಕೊಂಡು ಊಟ ಮಾಡ್ತಾಯಿದ್ದಾರೆ ನಮ್ಮ ಕಣ್ಣಾದ್ರಿಗೆ. ಆವಾಗ ಆರೋಗ್ಯ ಅದಾಗಿರ್ತದೆ ಸರ್. ಹೆಚ್ಚು ರಾಸಾಯನಿಕ ಬಳಸೋದ್ರಿಂದ ಫಲನೂ ಕೆಲವು ಬರೋದಿಲ್ಲ. ಈರುಳ್ಳಿ ಎಲ್ಲ ಕಳೆದ ಸರ್ ಏನಾಯ್ತಂದರೆ ಕೆಲವೆಲ್ಲ ಇದು ಬೇರು ಕೊಳೆ ರೋಗ ಎಲ್ಲ ಬಂತು. ಈ ಹೆಚ್ಚಿಗೆ ಔಷಧ ಈ ಕಳೆನಾಶಕ ಬಳಸೋದ್ರಿಂದ ಹಿಂಗೆ ಔಷಧ ಹಾಕೋದ್ರಿಂದ ಇಂಥ ರೋಗಗಳಿಗೆ ತುತ್ತಾಗಂಥದ್ದು ನಾವು ನೋಡಿದ್ದೀವಿ. ಹೌದು ಸರ್. ಯಾಕಂದರೆ ಸರ್ ಔಷಧ ಸಿಂಪಡಣೆ ಮಾಡ್ತೀವಲ್ಲ ಸರ್, ಆ ವೈರಸ್ಸು ಇವಾಗ ಕಳೆನಾಶಕ ಎಲ್ಲ ತಂದು ಹೊಡಿತೀವಿ ಅಂದರೆ ಗಿಡ ಬೆಳವಣಿಗೆ ಬರೋಲ್ಲ ಅಂತಾರೆ ಸರ್. ಆ ಕೂಲಿ ಆಳುಗಳಿಗೆ ಇಟ್ಟು ಒಬ್ಬ ಕೂಲಿ ಆಳು ಹೆಣ್ಣು ಮಗಳಿಗೆ 200 ರೂಪಾಯಿ ಕೊಡಬೇಕಾಗ್ತದೆ ಸರ್. ಆ 200 ರೂಪಾಯಿ ಕೊಡೋದಕ್ಕೆ ಬದಲು ಹೊಡೆದು ಬಿಡೋಣ ಅಂತ ನಾವೇ ಹೊಡಿತೀವಿ ಸರ್. ಇಳುವರಿ ಕಡಿಮೆ ಆಗ್ತದೆ ಮತ್ತು ಮಣ್ಣು ಫಲವತ್ತತೆಯೂ ಕಡಿಮೆ ಆಗ್ತದೆ ಸರ್. ಹೌದು ಸರ್. 1 ವರ್ಷಕ್ಕಿಂತ 1 ವರ್ಷ ಕಡಿಮೆ ಆಗೇ ಆಗ್ತದೆ ಸರ್. ಈರುಳ್ಳಿ ಹಾಕಿದೆ ಅಂತ ಹೇಳಿದ್ರೆ ಬೀಜದ ಗೆಡ್ಡೆ ಅದ್ರ ಬಗ್ಗೆ ಹೇಳಿ ಸರ್. ಬೀಜದ ಗೆಡ್ಡೆ ನಾವೇ ತಯಾರು ಮಾಡ್ಕೊಂತೀವಿ ಸರ್. ಏನಿಲ್ಲ ಅಂತಂದ್ರು ನಮಗೆ ಬೇಕಾದಷ್ಟು ಒಂದು 60 ಕೆಜಿ 70 ಕೆಜಿ ಬೀಜ ನಾವು ಕೃತಕವಾಗಿ ನಾವು ಬಳ್ಕೊಂತೀವಿ ಸರ್. ಅಕಸ್ಮಾತ್ ವೈರಸ್ಸು ಅವು ಇವು ಪಾಸ್ ಆಗ್ತಾವಲ್ಲ ಸರ್, ಆವಾಗ ನಾವು ಅನಿವಾರ್ಯ ಪಾಕೆಟ್ ಬೀಜ ತರಕ್ ಹೋಗ್ತೀವಿ ಸರ್. ಆ ಪಾಕೆಟ್ ಬೀಜ ತರಬೇಕಾದ್ರೂ ಒಂದೊಂದು ಸಲ ಎಲ್ಲ ಡ್ಯಾಮೇಜ್ ಬರ್ತವೆ ಸರ್. ಒಂದು ಅರ್ಧ ಹುಟ್ಟುತ್ತವೆ, ಅರ್ಧ ಹುಟ್ಟಲ್ಲ ರೈತಾಪಿಗೂ, ಅದು ಒಂದಷ್ಟು ಭಾಳ ಎಫೆಕ್ಟ್ ಕೊಡ್ತದೆ ಸರ್, ವ್ಯತ್ಯಾಸ ಭಾಳ ಆಗ್ತದೆ ಸರ್. ಈ ವರ್ಷ ಹೆಂಗಿದೆ ನಿಮ್ದು ಈರುಳ್ಳಿ ಸರ್? ಈರುಳ್ಳಿ 750 ಪಾಕೆಟ್ ಆಗಿದೆ ಸರ್. ಆದರೂ ಪಾಕೆಟ್ಗೆ ಹಾಕಿದ ಮೇಲೆ ದಿನಕ್ಕೂ 50 ಪಾಕೆಟು, 30 ಪಾಕೆಟ್, 10 ಪಾಕೆಟ್, 20 ಪಾಕೆಟ್ ಅಂತ ಹೋಗಿ 400-500 ಪಾಕೆಟ್ ಲಾಸ್ ಆಯ್ತು. ನಾವು ಮಾರ್ಕೆಟ್ ಕಳಿಸಿದ 300 ಪಾಕೆಟ್ಸ್, ಬೆಳೆಯೋದು 800 ಪಾಕೆಟ್ ಆದರೂ ಅದು ತಡತ ಆಗಲಿಲ್ಲ ಸರ್. ಆ ಕೆಮಿಕಲ್ಲಿದ್ದ ಬಂತು, ಕಳನಾಶಲಿದ್ದ ಬಂತು, ಆ ವೈರಸ್ ಯಾವ್ದ್ರಲ್ಲಿದ್ದ ಬಂತು ಗೊತ್ತಾಗಲಿಲ್ಲ. ಅದು ಅನಿವಾರ್ಯ ಭಾರಿ ಕಡಿಮೆ ಸರ್. 2 ವರ್ಷದಿಂದ ರೈತ ನೀರುಳ್ಳಿ ಏನು ಮನುಷ್ಯನ ಕೈಗೆ ಸಿಕ್ಕಿಲ್ಲ ಸರ್, ರೇಟೂ ಅಷ್ಟೇ. ಮತ್ತು ಈ ವೈರಸ್ ಅಟ್ಯಾಕ್ ಆಗಿ ರೈತ ಬೆಳೆದಿರೋದನ್ನ ಕಿತ್ಕೊಂಬಕ್ಕಾಗಿಲ್ಲ ಸರ್, ಹೊಲದ ಮೇಲೆ ಹಂಗೆ ಬಿಟ್ಟು ರೋಟ್ರಿ ಹೊಡೆದಿದೆ ಸರ್, ಬೇಸಾಯ ಮಾಡಿದ್ದಾರೆ ಸರ್. ನಾವು ಈ ಥರ ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಬಳಸೋದ್ರಿಂದ ಅವು ತಡತ ಬರೋದಿಲ್ಲ? ತಡತ ಬರಲ್ಲ ಸರ್. ನೆಲ ಎಲ್ಲ ಅವಾಗಲೇ ವೈರಸ್ ಅಟ್ಯಾಕ್ ಆಗಿರ ಸರ್. ನಾವು ಆದ್ರೂ ಒಂದು ಕ್ರಾಪು ಚೇಂಜ್ ಮಾಡಿ ಒಂದು ಕ್ರಾಪ್ ಹಾಕ್ತೇವೆ ಸರ್. ಭಾಳ ಜಮೀನು ಇದ್ದಾರೆ ಆದರೆ ಮಾಡ್ತಾರೆ ಸರ್. ಕೆಲವಾರು ಜನಗಳು 2-3 ಎಕರೆ ನೀರಾವರಿ ಮಾಡ್ಕೊಂಡಿರೋರು ವರ್ಷ ವರ್ಷ ಅದನ್ನು ಹಾಕ್ತಾರೆ, ಒಂದು ಸ್ವಲ್ಪ ಬೆಳವಣಿಗೆನೂ ಕಡಿಮೆ ಆಗ್ತದೆ ಸರ್, ವೈರಸ್ಸನ್ನು ಜಾಸ್ತಿ ಆಗ್ತದೆ. ನಿಮ್ಮ ಜೊತೆಗೆ ಸಾಕಷ್ಟು ನೀವು ರೈತರಿದ್ದೀರಿ, ನಿಮ್ಮ ಥರನೇ ಭಾಳಷ್ಟು ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಸಾಕಷ್ಟು ರಾಸಾಯನಿಕಗಳನ್ನು ಬಳಸ್ತಿರ್ತಾರೆ, ಅವ್ರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ನಮ್ಮ ಅನಿಸಿಕೆ ಪ್ರಕಾರ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಮಾಡಿದ್ರೇನು ಕೃತಕವಾಗಿ ಮಾಡಿ ಎರೆಹುಳದು ಯಾವುದೇ ಆಗಲಿ ಒಂದು ಸ್ವಲ್ಪ ಕೆಮಿಕಲ್ ಕಡಿಮೆ ಮಾಡಿ ಬೇರೆ ಕೊಟ್ಟಿಗೆ ಗೊಬ್ಬರಗಳು ಉಪಯೋಗಿಸಿದ್ರೇ ಚೆನ್ನಾಗಿ ನೆಲನೂ ಚೆನ್ನಾಗಿರ್ತದೆ, ಕ್ರಾಪ್ನು ಚೆನ್ನಾಗಿರ್ತದೆ, ಆರೋಗ್ಯನೂ ಚೆನ್ನಾಗಿರ್ತದೆ ಸರ್. ನಾವು ಜಾಸ್ತಿ ಕೆಮಿಕಲ್ಸ್ ಓದಾಗಲಿದ್ದಾನೆ ರಾಸಾಯನಿಕ ಗೊಬ್ಬರಗಳಿಗೆ ಹೋದರೆ ಎಲ್ಲ ರೀತಿಯಿಂದ ಸ್ವಲ್ಪ ತೊಂದರೆನೇ ಸರ್. ಆದರೂ ಅನಿವಾರ್ಯ ಪರಿಸ್ಥಿತಿಗೆ ನೋಡ್ಕೊಂಡು ಮಾಡ್ತೀವಿ ಸರ್. ಭಾಳ ಕಷ್ಟ ಸರ್ ರೈತ ಹಾಪಿದು. ಒಂದು ಕರೆಂಟು, ಒಂದು ಪೈಪು ಏನನ್ನ ಪ್ರಾಬ್ಲಮ್ ಆದರೆ ಅವ್ರು ರಾತ್ರಿಗೆ 12 ತನಕ ಕರೆಂಟ್ ಬರೋ ತನಕ ಕಾದು ನಿದ್ದೆ ಇದ್ದು ಬಿಟ್ಟು ರೈತ ಮಾಡ್ತಾನೆ ಸರ್. ರಾತ್ರಿ ಆಗಲು ಮಾಡಿ ಸರಿಯಾದ ಬೆಂಬಲ ಬೆಲೆ ಸಿಗಲಿಲ್ಲ ಅಂದರೆ ರೈತಂದು ಹೇಳ್ಬಾರ್ಸ ಗೋಳು ಏನು ಮಾಡ್ತೀಯ? ಏನು ಬೇಕಾದರೂ ರೈತನೇ ಸಹಿಸ್ಕೊಂಬಲ್ಲ ಸರ್, ಸಹಿಸ್ಕೊಂತಾರೆ ಸರ್. ಸಾಕಷ್ಟು ರಾಸಾಯನಿಕಗಳನ್ನು ಬಳಸೋದನ್ನು ಬಿಡಬೇಕಂತ ಹೇಳ್ತೀರಿ, ಜೊತೆಗೆ ಆದಷ್ಟು ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಹಸಿರೆಲೆ ಗೊಬ್ಬರ ಇಂಥದ್ದು ಬಳಸ್ಬೇಕಂತ ಹೇಳ್ತೀರಿ. ಆದರೆ ಯಾವುದೇ ಆಲ್ ಆಫ್ ಎ ಸಡನ್ ಆಗಲ್ಲ, ಇವತ್ತು ನಾವು ಅಂದ್ಕೊಂಡು ಕೂಡಲೇ ನಾವು ಮಾಡೋಕ್ಕಾಗಲ್ಲ, ಅದು ನಿಧಾನವಾಗಿ ಆದರೆ ನಾವು ಬದಲಾಗಬೇಕು. ಆದರೆ ನಮ್ಮ ಮುಂದೆ ನಮ್ಮ ಒಂದು ಭೂಮಿ ಫಲವತ್ತತೆಯನ್ನು ಕಾಪಾಡ್ಕೋಬೋದು, ನಮ್ಮ ಆರೋಗ್ಯನೂ ಕಾಪಾಡ್ಕೋಬೋದು ಅಂತ ಹೇಳ್ಬೋದು. ಹೌದು ಸರ್, ಆರೋಗ್ಯವನ್ನು ಕಾಪಾಡ್ಕೊಬೋದು, ನಾವು ಭೂಮಿ ಫಲವತ್ತತೆಯನ್ನು ಕಾಪಾಡ್ಕೊಬೇಕು. ಕೊಟ್ಟಿಗೆ ಗೊಬ್ಬರಗಳು ಅವಲ್ಲ ಸರ್. ನಾವು ಸುಮಾರು ಇವಾಗ 10-15-20 ವರ್ಷ ಆದಾಗಲಿದ್ದ ಕೊಟ್ಟಿಗೆ ಗೊಬ್ಬರನ ಏನಿಲ್ಲ ಅಂತಂದರೂ ನಮ್ಮ 20-25-30 ದನ ಇದ್ದಾವೆ ಸರ್. ಅವೆಲ್ಲನ ಗೊಬ್ಬರ ಆದರೆ ಒಂದು 10-15-20 ಲೋಡ್ ಆಗೋದು ಸರ್. ನಾವು ಬೆದ್ಲಿಗೆ ಯೂಸ್ ಮಾಡ್ತಿದ್ವಿ ಸರ್ ಕೃಷಿಗೆ. ಆದರೆ ನೀರಾವರಿ ಆದಾಗಲಿದ್ದ ನೀರಾವರಿಗೆ ಹೆಚ್ಚು ಆದ್ಯತೆ ಕೊಡ್ತೀವಿ ಸರ್. ಆದರೂ ಮತ್ತೆ ಒಂದೇ ಸಲ ಆಗಲ್ಲ ಸರ್, ಅಂತಂತವಾಗಿ ಅಂತಂತವಾಗಿ ನಾವು ನಿಧಾನಗತಿಯಿಂದ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೆಯದು ರೈತರಿಗೆ ಅಂತ ನಮ್ಮ ಅನಿಸಿಕೆ ಸರ್. ಒಳ್ಳೆಯದು ರಾಜಣ್ಣವರೇ, ಸಾಕಷ್ಟು ಅನುಭವಗಳನ್ನು ಪಡೆದಿದ್ದೀರಿ ಕೃಷಿಯಲ್ಲಿ, ಸಾಕಷ್ಟು ಕೃಷಿನೇ ಮಾಡ್ತಿದ್ದೀರಿ, ಬೇರೆ ಬೇರೆ ಒಂದು ಸಮಗ್ರ ಕೃಷಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಿದ್ದೀರಿ. ಆದಷ್ಟು ನೀವೇ ಹೇಳಿದ್ರೆ ಸರ್, ರಾಸಾಯನಿಕಗಳನ್ನು ಬಳಸೋದು ಕಡಿಮೆ ಮಾಡ್ಬೇಕಂತೇಳಿ, ಈ ನಿಟ್ಟಿನಲ್ಲಿ ನೀವು ನಿಮ್ಮಲ್ಲೇ ನಿಮ್ಮಿಂದನೇ ಪ್ರಾರಂಭ ಮಾಡಿ ವರ್ಷ ವರ್ಷ ಕಡಿಮೆ ಮಾಡಿದರೆ ನಿಮ್ಮ ಭೂಮಿನೂ ಉಳಿತೈತೆ, ಭೂಮಿಯ ಫಲವತ್ತತೆಯೂ ಹಾಗೆ ಉಳಿತೈತೆ, ಒಳ್ಳೆಯ ಆಹಾರನೂ ಕೊಟ್ಟಂಗೆ ಆಗುತ್ತೆ. ರೈತ ಇವತ್ತಲ್ಲ, ಯಾವಾಗಲಿಂದನೂ ರೈತನಿಗೆ ಅನ್ಯಾಯ ಆಗ್ತಾನೇ ಇದೆ, ಆದರೆ ಈ ಅದನ್ನು ಸರಿಪಡಿಸೋರು ಯಾರೂ ಇಲ್ಲ, ರೈತನೇ ಸರಿಪಡಿಸ್ಕೋಬೇಕಾಗಿದೆ. ಇಷ್ಟೊತ್ತು ತಮ್ಮ ಅನುಭವಗಳನ್ನು ನೀವು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಟೊಮ್ಯಾಟೊ ಕೃಷಿಯ ಅನುಭವಗಳು ಈ ಕುರಿತು ಇದುವರೆಗೂ ಚಳ್ಳಕೆರೆ ತಾಲೂಕು ನೇರಲಗುಂಟೆಯ ಕೃಷಿಕ ಪಿ ರಾಜಣ್ಣ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ, ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ ಎಲ್ಲ ಮಣ್ಣಿಗೆ ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು ಫ್ಯಾಕ್ಟಂಪಾಸ್ 2020-013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ ರೈತ ಬಾಂಧವರೇ ಇನ್ನು ಈಗ ಕೇಳಿ ಆಕಾಶವಾಣಿ ಚಿತ್ರದುರ್ಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೇಗಿಲ ಜಗಲಿ ಇಂದಿನ ನೇಗಿಲ ಜಗಲಿ ಸರಣಿಯಲ್ಲಿ ಜಾತ್ರಾ ಸಂಭ್ರಮ ಕುರಿತು ಮಾತುಕತೆ ಗಿರ್ಜಕ್ಕ ಗಿರ್ಜಕ್ಕ ಏನ್ ಮಾಡ್ತಿದೀಯವ್ವಾ ಓ ಬಾರಮ್ಮಣ್ಣ ಇನ್ನೇನ್ ಮಾಡ್ಲಪ್ಪ ಮುಂದಿನ ವಾರ ಜಾತ್ರೆ ಬಂತಲ್ಲ ಮನೆಯೆಲ್ಲ ಒಂಚೂರು ಧೂಳ ಗೀಳ ಹೊಡೆದು ಕ್ಲೀನ್ ಮಾಡೋಣ ಅಂತ ಮಾಡ್ತಿದ್ದೆ ನೋಡು ಹ್ಞೂ ಕಣವ್ವ ನಮ್ಮ ಮನೆಗೂ ಮಾಡ್ತಿದ್ರು ಮೊನ್ನೆ ತಾನೇ ಸಂಕ್ರಾಂತಿ ಮಾಡ್ಕೊಂಡಿದ್ರಿ ಮತ್ತೇನ್ ಮಾಡ್ತೀರಿ ಅಂದ್ರೂ ಕೇಳ್ತಿಲ್ ನೋಡು ನೀನ್ ಬಿಡು ರಮಣ್ಣ ನೀನು ಆ ಕೆಲ್ಸ ಗಿಲ್ಸ ತಪ್ಪಿಸ್ಕೋಬೇಕು ಅಂತಂದು ಮತ್ತೇನ್ ಕ್ಲೀನ್ ಮಾಡ್ಕಂತೀರಾ ಅಂತ ಹೇಳಿರ್ತೀಯ ನೀನು ಅದೇನು ರಮಣ್ಣ ಈ ಹಬ್ಬ ಹರಿದಿನ ಜಾತ್ರೆ ಅಂತ ಎಲ್ಲ ಬಂದ್ರೆ ಮನೆನೆಲ್ಲ ಧೂಳ ಗೀಳ ಹೊಡೆದು ಕ್ಲೀನ್ ಮಾಡ್ಕೋಬೇಕು ಅನ್ಸುತ್ತಪ್ಪ ಇಲ್ಲ ಅಂತಂದ್ರೆ ಸಮಾಧಾನನೇ ಆಗಲ್ಲ ಸ್ವಚ್ಛ ಮಾಡೋದು ಒಳ್ಳೇದೇನೆ ನಮ್ಮ ಹಿರಿಯರು ಹಬ್ಬ ಹರಿದಿನ ಅಂತ ಅದಕ್ಕೆ ಮಾಡಿದ್ರು ಕಾಣ್ತೈತಿ ಇನ್ನೇನ್ ಬಿಡು ಸಾಲಾಗಿ ಜಾತ್ರೆ ಶಿವರಾತ್ರಿ ಯುಗಾದಿ ಹಂಗೆ ಹಬ್ಬಗಳು ಶುರು ಹ್ಞೂ ರಮಣ್ಣ ಸಂಕ್ರಾಂತಿ ಹಬ್ಬ ಬಂತಂದ್ರೆ ಮುಗೀತು ನೋಡು ಮುಂದಕ್ಕೆ ಸಾಲ್ ಸಾಲು ಹಬ್ಬ ಹರಿದಿನ ಹೌದು ಈ ಲಕ್ಷ್ಮಕ್ಕ ಎಲ್ಲಿ ಕಾಣಂಗ ಇಲ್ಲಲ್ಲ ಅದೇ ರಮಣ್ಣ ಬರ್ತೀನಿ ಅಂತ ಅಂದ್ಲು ಇನ್ನೇನ್ ಬರ್ತಾಳೆ ಅನ್ಸುತ್ತೆ ಓ ರಮಣ್ಣ ಇಲ್ಲೇ ಇದೆಯಾ ಮನೆ ಬಳ್ಕಂತ ನಿಂತ್ಕಂದೆ ಲೇಟ್ ಆತ್ ನೋಡು ಅದಕ್ಕೆ 100 ವರ್ಷ ಆಯಸ್ ಅಂತ ನೋಡವ್ವ ನಿನ್ನ ಈಗ ತಾನೇ ನೆನೆಸ್ಕೊಂತಿದ್ವಿ ಹಂಗೆ ಬಂದೆ ನೋಡು ನೀನು ಮಾತಿಗೆ ಹಂಗಂತಾರ ಬಿಡಿ ಗಿರ್ಜಕ್ಕ ಏನ್ ರಮಣ ಬೆಳಬೆಳಗ್ಗೆ ಇತ್ಲಾಗ ಬಂದೀಯ ಅದೇ ಲಕ್ಷ್ಮಕ್ಕ ಊರು ಜಾತ್ರೆ ಬಂತಲ್ಲ ನಿನ್ನೆ ಪಂಚಾಯತಿಲಿ ಮೀಟಿಂಗ್ ಇತ್ತಂತಲ್ಲ ನಾನು ಊರಾಗಿರ್ಲಿಲ್ಲ ಅದಕ್ಕೆ ಏನಾಯ್ತು ಅಂತ ಕೇಳಕ್ ಬಂದ್ ನೋಡು ಹಂಗ ರಮಣ ನಾನು ಇರ್ಲಿಲ್ಲಪ್ಪ ಊರಿಗೆ ಹೋಗಿದ್ದೆ ಹೌದೇನ ಮೀಟಿಂಗ್ ಏನಾದ್ ಗಿರ್ಜಕ್ಕ ಅದು ಎಲ್ಲಾರು ಒಂದೇ ಕಡೆ ಸೇರ್ಬಿಟ್ಟಿದ್ರ ಏನ್ ಸಮಾಚಾರ ಕೃಷಿ ಆಫೀಸರ್ ಬಂದ್ರು ನಮಸ್ಕಾರ ಸಾಹೇಬ್ರೆ ಗಿರ್ಜಕ್ಕ ಒಂದು ಕುರ್ಚಿ ತರವ ತಗೊಂಬಂದೆ ರಮಣ್ಣ ನಮಸ್ಕಾರ ಸಾಹೇಬ್ರೆ ಕುತ್ಕೊಳ್ರಿ ಏನಿಲ್ಲ ಸರ್ ನಮ್ಮೂರಿನ ಜಾತ್ರೆ ಬಗ್ಗೆ ಮಾತಾಡ್ತಿದ್ವಿ ಹೌದಾ ಈ ಕೊರೋನಾ ಕೇಸ್ಗಳು ಬಹಳ ಆಗ್ತಿವೆ ಮತ್ತೆ ಹೇಗೆ ಜಾತ್ರೆ ಮಾಡ್ತೀರಿ ಎಲ್ರಿಗೂ ಕೊರೋನಾ ಲಸಿಕೆ 2 ಡೋಸ್ ಆಗಿದೆಯಾ ಹೇಗೆ ಊರಾಗ ಬಹಳ ಜನಕ್ಕೆ ಆಗೈತ್ರಿ ಸಾಹೇಬ್ರೆ ಇನ್ನೂ ಸ್ವಲ್ಪ ಜನ ಉಳ್ಕೊಂಡಿದ್ದಾರೆ ಇನ್ನೂ 3 ವಾರ ಐತೆ ಜಾತ್ರೆಗೆ ಅಷ್ಟರೊಳಗೆ ಎಲ್ಲರೂ ಹಾಕ್ಸ್ಕೊಂತಾರೆ ಹಂಗೆ ಎಲ್ಲರೂ ಹಾಕ್ಸ್ಕೊಳ್ಳೇಬೇಕು ಅಂತ ಪಂಚಾಯತಿಲಿ ತೀರ್ಮಾನ ಮಾಡ್ಯಾರಂತೆ ಹಂಗಾದ್ರೆ ಬಹಳ ಒಳ್ಳೇದು ಇಲ್ಲಾಂದ್ರೆ ಜಾತ್ರೆಯಲ್ಲಿ ತುಂಬಾ ಜನ ಸೇರೋದ್ರಿಂದ ಕೊರೋನಾ ಒಬ್ರಿಂದೊಬ್ರಿಗೆ ಹರಡೋ ಚಾನ್ಸ್ ಜಾಸ್ತಿ ಇರುತ್ತೆ ಹೌದು ಸಾಹೇಬ್ರೆ ನಮ್ಮೂರ್ ಜಾತ್ರೆ ಅಷ್ಟೊತ್ತಿಗೆ ಈ ಕೊರೋನಾ ಒಂಚೂರು ಕಡಿಮೆ ಆಗ್ಬಿಟ್ರೆ ಸಾಕು ನೋಡ್ರಿ ಸಾಹೇಬ್ರೆ ಇಲ್ಲಾಂದ್ರೆ ಈ ವರ್ಷನೂ ನಾವು ಜಾತ್ರೆನೇ ಮಾಡಕ್ಕಾಗಲ್ಲ ಹೌದು ಗಿರ್ಜಕ್ಕ ಈಗ 2 ವರ್ಷದಿಂದ ಯಾವ ಜಾತ್ರೆನೂ ಇಲ್ಲ ಹಬ್ಬ ಹರಿದಿನೂ ಇಲ್ದಂಗ ಆಗೈತೆ ನೆಂಟಿಷ್ಟು ಬಂದಿಲ್ಲ ಅವ್ರೂರಿಗೆ ನಾವು ಹೋಗಂಗಿಲ್ಲ ನಮ್ಮೂರಿಗೆ ಅವ್ರು ಬರಂಗಿಲ್ಲ ಹಂಗಾಗೈತೆ ನೋಡು ಹೌದು ಕಣಕ್ಕ ಮೊದಲೆಲ್ಲ ವರ್ಷ ಪೂರ್ತಿ ಕೆಲಸ ಮಾಡಿ ಈ ಬಿಡುದಿಂದಾಗ ಜಾತ್ರೆ ಮಾಡಿಕೊಂಡು ಉಂಡು ತಿಂದು ಆರಾಮಾಗಿರ್ತಿದ್ವಿ ನಮ್ಮೂರಿಗೆ ನೆಂಟರು ಇಷ್ಟರು ಬರೋರು ನಾವು ಅವ್ರೂರಿಗೆ ಹೋಗೋದು ಅದೆಷ್ಟು ಚೆಂದಾಗಿರೋದು ನೋಡು ಹೌದು ರಮಣ್ಣ ಈ ಮಕ್ಕಳು ಮರಿಗೆಲ್ಲ ಈ ಹಬ್ಬ ಜಾತ್ರೆ ಬಂತು ಅಂದರೆ ಒಂಥರ ಸಂಭ್ರಮ ನೋಡಪ್ಪ ಮತ್ತೆ ಈ ಪದ್ಧತಿ ಆಚಾರ ವಿಚಾರ ಪೂಜೆ ಪುನಸ್ಕಾರ ಇವೆಲ್ಲ ಮಕ್ಕಳಿಗೆ ತಿಳಿಯೋದಾದ್ರೂ ಹೆಂಗೆ ಹೇಳು ನಾವು ಈ ಹಬ್ಬ ಹರಿದಿನ ಎಲ್ಲ ಆಚರಣೆ ಮಾಡೋದ್ರಿಂದನೇ ತಾನೇ ಅವನನ್ನು ಕಲ್ತ್ಕೊಂತವೆ ಹಂಗೆ ಈ ಥರ ಹಬ್ಬ ಹರಿದಿನ ಮಾಡೋದ್ರಿಂದ ನಮ್ಮ ಪದ್ಧತಿಗಳನ್ನು ಮುಂದುವರಿತವೆ ನೀವು ಹೇಳಿದ್ದು ತುಂಬ ಒಳ್ಳೆ ಮಾತು ವರ್ಷ ಪೂರ್ತಿ ತುಂಬ ಒತ್ತಡದಲ್ಲಿ ಕೆಲಸ ಮಾಡಿರ್ತೀರಿ ಜಾತ್ರೆಗಳು ಒಂದು ಧಾರ್ಮಿಕ ಹಿನ್ನೆಲೆ ಅದರಲ್ಲಿ ಜನರೆಲ್ಲ ಒಟ್ಟುಗೂಡಿ ಕಷ್ಟ ಸುಖ ಎಲ್ಲ ಹಂಚಿಕೊಂಡು ಒಂದು ನಾಲ್ಕೈದು ದಿನ ಒಟ್ಟಿಗೆ ಕಾಲನ ಕಳೀತೀರಿ. ಅದರಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೊಂದು ಜೀವನ ಪಾಠಗಳನ್ನ ಕಲ್ತಿರ್ತೀವಿ. ಹೌದು ಸಾಹೇಬ್ರೆ, ನೀವು ಹೇಳೋದು ಭಾಳ ನಿದೆ ಐತೆ ನೋಡ್ರಿ. ಆಮೇಲೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಎಷ್ಟೊಂದು ಸಮಸ್ಯೆಗೆ ಉತ್ತರನ ಹುಡ್ಕೊಂತಿದ್ವಿ. ಮೊದಲೆಲ್ಲ ಜಾತ್ರೆ ಅಂದರೆ ನಾವು ಬೆಳೆದ ಕಾಳು ಕಡಿಯೆಲ್ಲ ಅಲ್ಲೇ ವ್ಯಾಪಾರ ಆಗಿಬಿಡ್ತಿದ್ವು. ಆದರೆ ಈಗ ಈ ದಲ್ಲಾಳಿಗಳಿಗೆ ಅವಕಾಶ ನೀಡ್ತಿರ್ಲಿಲ್ಲ ನೋಡ್ರಿ. ನಿಜ ಹೇಳಿದೆ ರಮಣ, ಆ ಜಾತ್ರೆಯಲ್ಲೇ ಎಲ್ಲ ಮಾರೋದ್ರಿಂದ ನಮ್ಮ ರೈತಾಪಿ ಜನಕ್ಕಂತೂ ಭಾಳ ಅನುಕೂಲ ಆಗೋದು. ಮೊದಲೆಲ್ಲ ಎಲ್ಲಿ ಎತ್ತು ಕುರಿ ಕೋಳಿ ಎಲ್ಲ ಮಾರಾಟಕ್ಕೆ ಬರ್ತಿದ್ವು, ಹಾಗೆ ಈ ಕುಂಟೆ ಕುಳ ಕುಡುಗೋಲು ರೈತರಿಗೆ ಏನೇನು ಬೇಕೋ ಎಲ್ಲ ಜಾತ್ರೆಯಲ್ಲೇ ಸಿಕ್ತಿತ್ತು. ನಾವು ಪೇಟೆಗೆ ಹೋಗೋ ಇದನ್ನೇ ಬರ್ತಾ ಇರಲಿಲ್ಲ. ಹೌದು ಲಕ್ಷ್ಮಕ್ಕ, ಆ ಕಾಲದಲ್ಲಿ ಅವು ಇರ್ತಿದ್ವು. ಈಗ ನೋಡಿ, ನಮ್ಮ ಇಲಾಖೆಯಿಂದ ವಸ್ತು ಪ್ರದರ್ಶನ ಅಂತ ಎಲ್ಲ ಮಾಡ್ತೀವಿ. ರೈತರಿಗೆ ಬೇಕಾಗುವಂಥ ಎಲ್ಲ ಉಪಕರಣಗಳೆಲ್ಲ ಅಲ್ಲಿ ನಿಮಗೆ ಪ್ರದರ್ಶನಕ್ಕೆ ಮಾರಾಟಕ್ಕೆ ಸಿಗ್ತವೆ. ಹಾಗೆ ಬೇರೆ ಬೇರೆ ತಾಂತ್ರಿಕತೆಗಳಿಗೆ ಬೇಕಾಗೋ ಸಲಹೆ ಕೂಡ ಸಿಗುತ್ತೆ. ವಸ್ತು ಪ್ರದರ್ಶನದಲ್ಲಿ ಮಾದರಿಗಳ ಮೂಲಕ ನಾವು ತಾಂತ್ರಿಕತೆನ ಹೇಳ್ಕೊಡ್ತೀವಿ. ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಲ್ಲ. ಹೌದು ಸಾಹೇಬ್ರೇ, ಹೋದ ಸಾರಿ ನೀವು ಭತ್ತದಾಗೆ ಮಿಷಿನ್ ನಾಟಿ ಮಾಡೋಕ್ಕೆ ಸಸಿ ಮಾಡಿ ಬಿಡೋದು ಹೆಂಗೆ ಅಂತ ಹೇಳಿದ್ರಿ, ಆದರೆ ಈಗ ದೊಡ್ಡ ಮಿಷಿನ್ನೇ ತರಿಸಿಬಿಟ್ಟಿದ್ರಲ್ಲ ನೀವು. ಹೌದು ಸರ್, ನೀವು ಆ ವಸ್ತು ಪ್ರದರ್ಶನದಾಗೆ ಮಿಷಿನ್ ನಾಟಿ ಬಗ್ಗೆ ಹೇಳಿದ್ರಲ್ಲ, ಹಂಗಾಗೆ ನಮ್ಮೂರ್ನಾಗೆ ಎಷ್ಟೊಂದು ಜನ ಮಿಷಿನ್ ನಾಟಿ ಮಾಡಿದ್ರು. ನೋಡ್ರಿ ಸರ್, ಈ ಜಾತ್ರೆಗಳನ್ನು ಮಾಡೋದ್ರಿಂದ ಎಷ್ಟೊಂದೆಲ್ಲ ಉಪಯೋಗ ಅದಾವಲ್ವಾ. ನಾವು ಹೊಸ ಹೊಸ ವಿಷಯಗಳನ್ನು ತಿಳ್ಕೊಬೋದು, ಅವನ್ನ ಅಳವಡಿಸ್ಕೋಬೋದು. ಹೌದು ಗಿರ್ಜಕ್ಕರೆ, ಇದು ರೈತಾಪಿ ಜನಗಳಿಗಂತೂ ಒಂದು ದೊಡ್ಡ ಹಬ್ಬ. ಇದರಲ್ಲಿ ಹೂವು ಹಣ್ಣು ಬಾಳೆಕಂದು ಎಲೆ ಅಡಿಕೆ ಎಲ್ಲ ಬೇಕಲ್ಲ, ಎಷ್ಟೊಂದು ಜನ ರೈತರಿಗೆ ಇದರಿಂದ ಲಾಭನೂ ಆಗುತ್ತೆ. ಅದೇನು ನಿಜ ಸಾಹೇಬ್ರೆ, ಆದರೆ ಇದ್ರ ಜೊತೆ ಕಸ ಎಲ್ಲ ಬರ್ತದಲ್ಲ, ಅದು ನಮ್ಮ ತಿಪ್ಪೆ ಗೊಬ್ಬರ ಆಗ್ತವೆ. ಮೊದಲೆಲ್ಲ ಈ ಪ್ಲಾಸ್ಟಿಕ್ ಎಲ್ಲ ಇರಲಿಲ್ಲ ನೋಡ್ರಿ. ಜಾತ್ರೆ ಎಲ್ಲ ಆದಮೇಲೆ ಉಳಿಯೋ ಕಸ ಬಗ್ಗೆನೂ ಯೋಚನೆ ಮಾಡ್ಬೇಕು ನಾವು. ಹೌದು ಲಕ್ಷ್ಮಕ್ಕ, ಏನೇ ಸಮಾರಂಭ ಆದ್ರೂ ಕೂಡ ಈ ಕಸ ವಿಲೇವಾರಿ ಇದೆಯಲ್ಲ, ಇದು ದೊಡ್ಡ ಸಮಸ್ಯೆ ಆಗೈತೆ. ಹೌದು ಸಾಹೇಬ್ರೆ, ಈ ಹಬ್ಬ ಹರಿದಿನ ಮುಗಿದ್ಮೇಲೆ ಈ ಕಸದ್ದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ನೋಡ್ರಿ. ಈಗ ಎಂಥವರ ಕೊಳೆ ಅಂತ ವಸ್ತು ಇರ್ತಾವಲ್ಲ, ಅದೇ ಈ ಹೂವು ಹಣ್ಣು ಬಾಳೆಕಂದು ತೋರಣ ಇವನ್ನೆಲ್ಲ ನಾವು ರೈತರು ಏನು ಮಾಡ್ತೀವಿ ಅಂತಂದರೆ ಗೊಬ್ಬರ ಮಾಡ್ಕೊಳಕ್ಕೆ ಉಪಯೋಗಿಸ್ಕೊತೀವಿ. ನಮ್ಮ ತಿಪ್ಪೆಗೆ ಹೋಗಿ ಹಾಕಿ ಒಳ್ಳೆ ಗೊಬ್ಬರನೂ ಆಗ್ತೈತೆ. ಹೌದು ಗಿರ್ಜಕ್ಕರೆ, ಎರೆಹುಳು ತೊಟ್ಟಿಗೆ ಹಾಕ್ಬಿಟ್ರಂತೂ ಭಾಳ ಬೇಗ ಗೊಬ್ಬರ ಆಗ್ಬಿಡುತ್ತೆ. ಗಿರ್ಜಕ್ಕ, ಅದೇನೋ ಈ ಸಾವಯವ ಕೃಷಿ ಅಂತ ಎಷ್ಟೊಂದು ಜನ ಎರೆಹುಳಿ ತೊಟ್ಟೆ ಮಾಡ್ಕೊಂಡಿದ್ರಲ್ಲಕ್ಕ, ಅವರಿಗೆ ಇವನ್ನೆಲ್ಲ ತಗೊಂಡೋಗಿ ತೊಟ್ಟಿಗೆ ಹಾಕೊಳ್ಳೋಕ್ಕೆ ಹೇಳ್ಬೇಕು ನೋಡು ನೀನು. ಒಳ್ಳೆ ಐಡಿಯಾ ರಾಮಣ್ಣ, ಇದರಿಂದ ಊರು ಸ್ವಚ್ಛ ಆಗುತ್ತೆ, ಗೊಬ್ಬರಕ್ಕೆ ಗೊಬ್ಬರನೂ ಕೂಡ ಆಗುತ್ತೆ. ನಮ್ಮ ರೈತರಿಗೆ ಇದು ಭಾಳ ಮುಖ್ಯವಾದ ಅಂಶ. ಅದೆಲ್ಲ ಸರಿ, ಆದರೆ ಈ ಜಾತ್ರೆ ಆದಮೇಲೆ ಆ ಪ್ಲಾಸ್ಟಿಕ್ಕು ಆ ಹಾಳು ಮೂಳು ಎಲ್ಲ ನಮ್ಮ ಜನ ಅಲ್ಲಲ್ಲೇ ಬಿಟ್ಬಿಡ್ತಾರೆ, ಅದರಿಂದನೇ ಬೇಜಾರಾಗೋದು. ಈ ದನ ಕರುಗಳಿಗೆಲ್ಲ ಏನು ಗೊತ್ತಾಗುತ್ತೆ ಹೇಳು, ಪಾಪ ಸಿಕ್ಕಿದವನ್ನೆಲ್ಲ ತಿಂದ್ಬಿಡ್ತವೆ. ನಾವು ಅವೆಲ್ಲ ಅವುಗಳಿಗೆ ಸಿಗ್ಲಂಗೆ ವ್ಯವಸ್ಥೆ ಮಾಡಬೇಕು. ಸರಿಯಾಗಿ ಹೇಳ್ದಿ ಗಿರ್ಜಕ್ಕ, ಈ ಪ್ಲಾಸ್ಟಿಕ್ನೇನಾದ್ರೆ ದನ ತಿಂದರೆ ದನಕ್ಕೆ ತೊಂದರೆ. ಮೊದಲೆಲ್ಲ ಪ್ಯಾಟೆಯವ್ರು ಮಾತ್ರ ಪ್ಲಾಸ್ಟಿಕ್ ಉಪಯೋಗಿಸ್ತಿದ್ರು, ಈಗ ನೋಡು ನಾವು ಹಂಗೆ ಆಗಿಬಿಟ್ಟಿವಿ. ಪ್ಲಾಸ್ಟಿಕ್ ಇಲ್ಲ ಅಂದರೆ ಜೀವನನೇ ನಡೆಯಂಗಿಲ್ಲ ಅನ್ನಂಗೆ ಆಗಿಬಿಟ್ಟಿದೆ. ಎಲ್ಲ ದನ ಕರ ಕಟ್ಕೊಂಡಿರೋರು ನಾವು, ಭಾಳ ಕಾಳಜಿ ಇರಬೇಕು ನಮಗೆ. ಹೌದು ಲಕ್ಷ್ಮಕ್ಕ, ಮತ್ತೆ ಅದ್ರ ಹಿಂದೆನೆ ಮನುಷ್ಯರಿಗೂ ಕಾಯಿಲೆಗಳು ಕಾಡ್ತವೆ ನೋಡು, ಅದರಿಂದ ಸುಧಾರಿಸ್ಕೊಳಕ್ಕೆ ತಿಂಗಳು ತಿಂಗಳುಗಳೇ ಬೇಕು. ಅವೆಲ್ಲ ನಾವೇ ಮಾಡ್ಕೊಂಡಿರೋ ಬಿಡೋವ, ಸ್ವಚ್ಛವಾಗಿರ್ಬೇಡ್ರಿ, ಊರು ಸ್ವಚ್ಛ ಇಟ್ಕೋಬೇಡ್ರಿ ಅಂತ ಯಾರು ಹೇಳಿದ್ರ? ನಾವು ಎಲ್ಲಿ ಬೇಕಂದ್ರೆ ಅಲ್ಲೇ ಕಸ ಚೆಲ್ಲೋದು ಉಗುಳೋದು ಇನ್ನೊಂದು ಮತ್ತೊಂದು ಹೇಳ್ಬಾರ್ದು. ಪಂಚಾಯತಿಯವರು ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ರು ಸಹ ಉಪಯೋಗಿಸ್ಕೊಳ್ಳಲಿಲ್ಲ. ಹೌದು ರಾಮಣ್ಣ, ಅದಕ್ಕೆ ನಿನ್ನ ಮೀಟಿಂಗ್ನಾಗೆ ಪಂಚಾಯತಿಯವರು ಬಿಗಿ ಮಾಡಿ ಹೇಳ್ಯಾರ ನೋಡು. ಪಂಚಾಯತಿ ಮೆಂಬರ್ಗಳು ಅವರವರ ಬೀದಿಯವರಿಗೆಲ್ಲ ಮೊದಲೇ ಇದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು ಅಂತ, ಮತ್ತೆ ಯಾರಾದರೂ ಗಲೀಜು ಮಾಡಿದ್ದೇನಾದರೂ ಕಂಡು ಬಂದರೆ ಅಲ್ಲೇ ದಂಡ ಹಾಕಬೇಕು ಅಂತನೂ ನಿನ್ನೆ ಮೀಟಿಂಗ್ನಾಗ ತಿಳಿಸ್ಯಾರ ನೋಡು. ಹಾಗೆ ಜಾತ್ರೆ ಸಮಯದಾಗೆ ಯಾರಾದರೂ ಮಾಸ್ಕ್ ಹಾಕೊಳ್ಳದೆ ಇದ್ದರೆ ಅಂತರ ಏನಾದ್ರೂ ಕಾಪಾಡ್ಕೊಂಡಿಲ್ಲ ಅಂದ್ರೆ ಅವ್ರಿಗೂ ದಂಡ ಹಾಕ್ತಾರಂತ ಕಣ್ಣಣ್ಣ. ಒಳ್ಳೆ ಬಿಗಿ ಮಾಡ್ಯಾರ ನೋಡ್ ಗಿರ್ಜಕ್ಕ, ಇಲ್ಲ ಅಂದ್ರೆ ನಮ್ ಜನ ಮಾತು ಕೇಳ್ಬೇಕಲ್ಲ, ಬಿಟ್ರೆ ಮಾಸ್ಕ್ ಹಾಕೇಳಿಲ್ದಂಗೆ ಓಡಾಡ್ತಾರೆ. ಎಲ್ಲ ಸರಿ, ಈ ಕರೋನಾ ಬೇರೆ ಬಂದ್ಬಿಟ್ಟೈತಿ, ಈ ಸಾರಿ ಮಾಸ್ಕ್ ಹಾಕೊಳ್ದಿರೋರ್ಗೆ ದಂಡ ಹಾಕೋದಂತೂ ಒಳ್ಳೆ ಪ್ಲಾನು. ಹೌದು ಲಕ್ಷ್ಮಕ್ಕರೆ, ಈ ಸಾರಿ ಭಾಳ ಹುಷಾರಾಗಿರ್ಬೇಕು. ಈಗ ಬೇರೆ ಕಡೆ ನಡೀತಿರೋ ಜಾತ್ರೆ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ, ನಿಮ್ಮೂರ ಜಾತ್ರೆ ಇನ್ನೂ ದೂರ ಇದೆ. ಅಷ್ಟೊತ್ತಿಗೆ ಈ ಕೊರೋನಾ ಕಡಿಮೆ ಆಗ್ಬೋದೇನೋ. ಕಡಿಮೆ ಆಗ್ಬೇಕು ಸಾಹೇಬ್ರೆ, ಇಲ್ಲ ಅಂದ್ರೆ ಮತ್ತೆ ಈ ವರ್ಷನೂ ನಮ್ಮೂರ ಜಾತ್ರೆ ತಪ್ಪೋಗ್ತೈತೆ. ಏನೇ ಆದ್ರೂ ನಮ್ಮ ಹುಷಾರಿಗೆ ನಾವ್ ಇರ್ಬೇಕು, ಆದಷ್ಟು ಕಡಿಮೆ ಜನ ಸೇರಿಸ್ಬೇಕು. ಹೌದ್ರಮ್ಮಣ್ಣ, ಅದ್ರ ಜೊತೆಗೆ ಮಾಸ್ಕ್ ಹಾಕೊಳ್ದಿಲ್ಲಂಗ್ ಮಾತ್ರ ಯಾರು ಬರಂಗಿಲ್ಲ, ಬಂದ್ರೆ ದಂಡ ಹಾಕ್ಬೇಕು, ಆಮೇಲೆ ಗುಡಿ ತೆರಿಗೆ ಎಲ್ಲ ಔಷಧಿ ಕೊಡಿಸ್ಬೇಕು. ಲಕ್ಷ್ಮಕರೆ, ಅದಕ್ಕೆ ಸ್ಯಾನಿಟೈಸ್ ಮಾಡೋದು ಅಂತ ಅಂತಾರೆ. ಪಂಚಾಯತಿ ಅಧ್ಯಕ್ಷರು ಹೇಳಿದ್ರು ಅದನ್ನ ಮಾಡಿಸ್ತಾರಂತೆ, ಜಾತ್ರೆಗೆ ಮುಂಚೆನೂ ಮತ್ತೆ ಜಾತ್ರೆ ಆದ್ಮೇಲೂ ಕೂಡ ಸ್ಯಾನಿಟೈಸ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ರೂ ಭಾರಿ ಖರ್ಚಲ್ಲ ಸಾಹೇಬ್ರೆ ಈ ಸರ್ತಿ ಈ ಕೊರೋನಾದಿಂದ. ಓ ರಾಮಣ್ಣ, ಖರ್ಚು ಗಿರ್ಚು ಅಂತ ಅಂದ್ರೆ ಹೆಂಗಾಗ್ತೈತೆ? ಆ ಕಾಯಿಲೆ ಬರ್ಲಿಲ್ದಂಗೆ ತಡೆಯೋದು ಮುಖ್ಯ ತಾನೆ. ನಿಜ ಗಿರ್ಜಕ್ಕ, ಬಂದ ಮೇಲೆ ಅನುಭವಿಸೋದಕ್ಕಿಂತ ಬರದಂತೆ ತಡೆಯೋದು ಬಹಳ ಮುಖ್ಯ. ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ಸ್ಯಾನಿಟೈಸರು ತಂದಿಟ್ಕೊಳ್ಳಿ, ಮತ್ತು ಸೋಪು, ಹ್ಯಾಂಡ್ ವಾಶು ಎಲ್ಲ ತಂದಿಟ್ಕೊಳ್ರಿ. ಹೌದು ಸಾಹೇಬ್ರೆ, ಅದೆಲ್ಲ ಮಾಡಲೇಬೇಕು. ರಮಣ, ನಿಮ್ದು ಯಾವುದೋ ಅದ್ಯಾವುದೋ ರೈತ ಉತ್ಪಾದಕ ಕಂಪ್ನಿ ಅಂತಿದ್ಯಲ್ಲಪ್ಪ, ಅದ್ರಾಗೇನಾದರೂ ತರಿಸ್ಕೊಡು, ಸೋವಿ ಬೀಳ್ತಾವೇನೋ. ಅದಕ್ಕೆಲ್ಲ ವ್ಯವಸ್ಥೆ ಮಾಡೋಣ ಲಕ್ಷ್ಮಕ್ಕ. ಹಂಗೆ ನಿಮ್ಮ ಈ ಶ್ರೀ ಶಕ್ತಿ ಸಂಘದಾಗೆ ಟೈಲರ್ಗಳಿದಾರಲ್ಲ, ಅವರಿಗೆಲ್ಲ ಹೇಳ್ರಿ ಮಾಸ್ಕ್ ಹೊಲಿಸ್ಕೊಡ್ರಿ ಅಂತ. ಓ ರಮಣ, ಒಳ್ಳೆ ಐಡಿಯಾ ಕೊಟ್ಟು ನೋಡಪ್ಪ, ಆ ತಗೊಳಪ್ಪ, ನಾವು ಹೊಲಿಸ್ತೀವಿ. ಲಕ್ಷ್ಮಕ್ಕರೆ, ಈ ಮಾಸ್ಕ್ ನಾಲ್ಕು ಪದರ ಇರೋ ಥರ ಹೊಲ್ಸೋಕೆ ಹೇಳ್ರಿ. ಮಾಸ್ಕ್ ಹಾಕೊಳ್ಳೋದು, ಕೈ ಆಗಾಗ ತೊಳೆಯೋದು, ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಒಬ್ರಿಗೊಬ್ರು ದೂರ ಇದ್ಬಿಟ್ರೆ ಕಾಯಿಲೆನ ದೂರ ಇಡಬಹುದು. ಜಾತ್ರೆ ಮಾಡಿ ದೇವರನ್ನ ಬೇಡ್ಕೊಳ್ರಿ, ಈ ಸಾರಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ. ಸರಿ, ನಾನಿನ್ನು ಬರ್ತೀನಿ. ಹಾಂ ಸರಿ ಸಾಹೇಬ್ರೆ, ಹಂಗೆ ಯಾವ ಕಾಯಿಲೆ ಕಸಾಯಿಲೆನೋ ಬರ್ದಂಗಿರ್ಲಿ ಅಂತಾನೂ ಕೇಳ್ಕೋಬೇಕು ನೋಡ್ರಿ. ಹಾಂ ಓ ಬರ್ರಿ ಸಾಹೇಬ್ರೆ, ಆದರೆ ಜಾತ್ರೆ ಮಾತ್ರ ಬರೋದು ಮರಿಬೇಡ್ರಿ ನೋಡ್ರಿ, ಎಲ್ಲರೂ ಬರ್ರಿ. ಹ್ಞೂ ರಮಣ್ಣ, ಖಂಡಿತ ಜಾತ್ರೆಗೆ ಬರ್ತೀವಿ. ಸರಿ, ನಾವಿನ್ನು ಬರ್ತೀವಿ. ನಮಸ್ಕಾರ ಸರ್. ಇದುವರೆಗೂ ಜಾತ್ರಾ ಸಂಭ್ರಮ ಕುರಿತು ಮಾತುಕತೆ ಕೇಳಿದಿರಿ. ಬಿಸಿಲು ಬೇಗಿಗೆ ಬೇಯಲಾರೆ, ಜಾತುರಿಗೆ ಬರೋದಿಲ್ಲ ಹುಡುಗಿ, ಜಾತುರಿಗೆ ಬರೋದಿಲ್ಲ. ಜಾತುರಿಯ ಹಾದಿಯಲ್ಲಿ ಕಲ್ಲು ಮುಳ್ಳು ತುಳಿಯದಿದ್ರೆ, ಬಿಸಿಲು ಬೇಗಿಗೆ ಬೇಯದಿದ್ರೆ, ಸಾರೊಟ್ಟು ತರಿಸಿಕೊಡೋಣ ಹುಡುಗ, ಸಾರೊಟ್ಟು ತರಿಸಿಕೊಡೋಣ. ಹೋಗ ನಿಳ್ಳು ಜಾತುರಿಗೆ, ಹೋಗ ನಿಳ್ಳು ಹುಡುಗ, ಹೋಗ ನಿಳ್ಳು ಜಾತುರಿಗೆ. ಭಾಗವಹಿಸಿದವರು ಡಾಕ್ಟರ್ ಪವನ್ ಎಂಪಿ, ಎಎಸ್ ಪ್ರತಿಮಾ, ರೇಖಾ ಆರ್ಜಿ ಹಾಗೂ ಸಂತೋಷ್ ಸಿ ದೊಡ್ಡಗೌಡರ್. ಕಾರ್ಯಕ್ರಮ ಸಂಯೋಜನೆ ಶ್ರೀಮತಿ ಬಿಎಂ ಪ್ರತಿಭಾ, ಸಹಾಯಕ ಕೃಷಿ ನಿರ್ದೇಶಕರು ದಾವಣಗೆರೆ. ಇನ್ನು ಇಂದಿನ ಪ್ರಶ್ನೆ, ಜಾತ್ರೆಗೆ ಬಂದ ಜನರು ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು? ಪ್ರಶ್ನೆ ಮತ್ತೊಮ್ಮೆ, ಜಾತ್ರೆಗೆ ಬಂದ ಜನರು ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು? ಪ್ರಶ್ನೆ ಕೇಳಿಸ್ಕೊಂಡ್ರಲ್ವಾ?